ಅದಕ್ಕೆ ನಾವು ತಂಪಿಡಿಸ್ಬೋದು ಬೋರಿಗೆ ರೀ. ತಂಪಿಡಿಸಿದ್ರೆ ನಮ್ಗೆ ಯಾವತ್ತಿಗೆ ನೀರು ಕಡಿಮೆ ಆಗೋದಲ್ಲ ರೀ. ನಾವು ಬೇರೆ ಕಡೆ ನೀರು ತೊಗೊಂಡೋಗಿ ನೀರು ಬಿಟ್ಕೊಂಡ ಅವು ಕಲ್ಲು ಬಂಡಿದ್ರೆ ಸಹ ಕಲ್ಲು ಬಂಡೆಗೆ ಹಾಕ್ಸಿರ್ತಾರೆ ಒಬ್ಬೊಬ್ಬರು. ಕಲ್ಲು ಬಂಡಿದ್ದನ್ನು ನಾವು ಸುತ್ತಿರೋದೊಂದು ನೆಲ ಮಡಿ ಹಾಕಾರೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ನಾವು ಮಾಡ್ಬೋದು ಸರ್. ಮಾಡಿದ ಭೂಮಿ ನಾವು ಬೋರುಗಳ ಸುತ್ತಿರೋದು ತಂಪು ಮಾಡೋದ್ರಿಂದ ನೀರು ಮಳೆಗಾಲ ಹೋದರೂ ನಮಗೆ ಕಡಿಮೆ ಆಗೋಲ್ಲ ಸರ್. ನಾವು ತಂಪು ಮಾಡ್ಲಿಕ್ಕಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡ್ತಾವೆ ರೀ. ಒಬ್ಬೊಬ್ಬರು ಬೋರು ಹೋಗೇ ಬಿಡ್ತಾವೆ, ಮತ್ತು ಮಳೆ ಬರುತ್ತಾನೆ ನಾವು ನೀರು ಕಾಣೋದು ದುಸ್ತಾರ ಆಗಿಬಿಡ್ತೈತೆ ರೀ. ಮಾರುತಿ, ಈಗ ನೀರಿನ ಆಶ್ರಯ ಇರ್ತದೆ, ಭಾಳಷ್ಟು ಸೌಲಭ್ಯ, ನೀರಿನ ಸೌಲಭ್ಯ ಇರ್ತದೆ ಅಂತ ಹೇಳಿಕೊಂಡು ನಾವು ಭಾಳಷ್ಟು ನೀರು ಹರಿಸಿ ಬೆಳೆಗಳನ್ನು ತೆಗೆಯೋದು ಸರಳ ಅಥವಾ ಸಹಜ ಅಂತಿರೋ? ಇಲ್ಲ, ಸಹಜ ಆಗದಲ್ಲ ಸರ್. ಹೆಂಗಂದ್ರೆ ನೀರು ಅತಿಯಾಗಿ ನಾವು ಬಳಸೋದ್ರಿಂದ ಭೂಮಿಗೆ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತಾವೆ ರೀ. ಮಿತವಾಗಿ ಬೆಳೆಸ್ಬೇಕು. ನಾವು ಯಾವುದನ್ನು ಬೆಳೆ ಹಾಕಲಿ ಒಂದು ಸಾಲು ಬಿಟ್ಟು ಒಂದು ಸಾಲು ನೀರು ಬಿಡ್ಬೇಕು ರೀ, ಮತ್ತು ನೆಕ್ಸ್ಟ್ ಟೈಮ್ನಾಗ ನಡುವಿನ ಸಾಲು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಭೂಮಿಯ ಒಂದು ಪೋಷಕಾಂಶಗಳನ್ನು ಉಳಿತಾವ್ರಿ ಸರ್, ಒಂದು ಫಲವತ್ತತೆಯನ್ನು ಉಳಿತೈತೆ. ನಾವು ಆ ರೀತಿ ನಾವು ಬೆಳೆಸ್ಬೋದು ರೀ. ಇದ್ರ ಜೊತೆಗೆ ನೀರನ್ನು ಕೂಡ ನಾವು ಉಳಿಸ್ಬೋದು. ನೀರು ಅನ್ನೋದು ಒಂದು ನೈಸರ್ಗಿಕ ಸಂಪತ್ತು. ನೀರು ಕಣ್ಣಿಗೆ ಕಾಣ್ತದೆ, ನೀರು ಯಾವಾಗ್ಲೂ ಇರ್ತದೆ ಅಂತ ಭಾವಿಸ್ಕೊಂಡು ನಾವು ನೀರು ಹರಿಸ್ಕೋತ ಹೋದ್ರೆ ಅಂತರ್ಜಲ ಕಡಿಮೆ ಆಕೋತ ಕಡಿಮೆ ಆಗ್ಕಂತ ಹೋಗ್ಬಿಡ್ತೈತೆ ರೀ. ಆ ರೀತಿ ನಾವು ಪಂಪ್ಸೆಟ್ಟಿನ ಸುತ್ತ ಅದ ಬೋರಿನ ಸುತ್ತ ಅದು ಮಾಡೋದ್ರಿಂದ ನಮಗೆ ಕಡಿಮೆ ಆಗೋಕೆ ಚಾನ್ಸ್ ಇಲ್ಲ. ಒಬ್ಬೊಬ್ಬರು ನೋಡಿ ಎಷ್ಟೋ ಮಂದಿ ರೈತರು ನೋಡಿ, ನಾನು ಬೇಸಿಕ್ ಕಾಲದಲ್ಲಿ ಎಲ್ಲ ಬಿತ್ತಿರ್ತಾರೆ, ಎಲ್ಲ ಮಾಡಿರ್ತಾರೆ, ಬಂದ್ಬಿಡ್ತಾರೆ, ಬೆಳೆ ಬಂದ ಮನೆ ಸೇರ್ಕೊಂಡ್ಬಿಡ್ತಾರೆ. ಎರಡು ತಿಂಗಳ ತನಕ ಯಾವುದೇ ಕಾರಣದಿಂದಾಗಿ ನಾವು ಬೆಳೆ ಹಾಕೋದು ಬಿಡ ಪಂಪ್ಸೆಟ್ನಾಗ ನೀರು ಇರ್ತಾವ ಅಂತ ತಿಳ್ಕೊಂಡು ಹೋಗ್ಬಿಡ್ತಾರಲ್ರಿ. ಆವಾಗ ನೀರು ಎಕ್ಕದ್ದು ಕಡಿಮೆ ಹಾಕಿ ಅಂತ ಹೋಗ್ತಾರೆ. ಭೂಮಿ ಕಾವಿಗಿರಿ ಸೂರ್ಯನ ಕಿರಣಕ್ಕೆ ಕಡಿಮೆ ಹಾಕಿ ಅಂತ ಹೋಗ್ತೈತೆ. ನಾವು ಪೃಥ್ವಿ ಯಾವತ್ತಿ ಸುತ್ತ ನಾವು ಯಾವ್ದಾವ ಒಂದು ಬೆಳೆ ನಾವು ಹಾಕ್ಬೋದು. ನಾವು ಬೆಳೆ ನಾವು ಹಾಕೋದಾಗಲಿಕ್ಕಂದ್ರೆ ಹಂಗೆ ದನ ಕರಕರ ಸ್ವಲ್ಪ ನೀರು ಬಿಡ್ಬೇಕಂತೇಳಿ ಬಿಟ್ರು ನಾವು ಭೂಮಿ ತಂಪಿಡಿತೈತೆ ರೀ. ನಾನು ಮೂರು ಪಂಪ್ಸೆಟ್ಗಳದಾವ ರೀ, ನಾಲ್ಕು ಇದ್ದರು ಒಂದು ಬಾಯಾಗ ಅದು ಹೋಗ್ಬಿಡ್ತಾರೆ. ಅದು ಮೂರಂತರ ಕಂಟಿನ್ಯೂ ನಡೀತಾವೆ ರೀ. ನೆಲ್ಲ ಹಾಕೀನಿ ರೀ ನಾನು ಗದ್ದೆಗೆ. ಅವ ಎರಡು ಪಂಪ್ಸೆಟ್ ಅದ ರೀ, ಬೇರೆ ಕಡೆ ಒಂದು ಐತ್ರಿ. ಗದ್ದೆ ಬಿಟ್ಟು ಹತ್ತಿ ಟೊಮೆಟೊ ಹಾಕಿ ಅಲ್ಲಿ ಒಂದು ಐತಲ್ಲ ರೀ, ಅದಕ್ಕೆ ಸುತ್ತ ನಾವು ಯಾವತ್ತು ತಂಪಿಡಿಸೀನಿ ರೀ. ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ ರೀ, ಕಡಿಮೆ ಆಗೋದಲ್ಲ ರೀ. ಅಂದರೆ ನಾವು ಯಾವುದೇ ಕಾರಣ ನಿಲ್ಗಿಗಳಾಗಲಿ ಬೇವಿನ ಗಿಡಗಳಾಗಲಿ ನಮ್ಮ ಸುತ್ತಾರ ತಿರ್ಬಾಡ್ತಾರೆ. ಆ ಒಂದು ಬೋರಿನ ಇದ್ರಲ್ರಿ ಇದ್ರೆ ಏನು ಮಾಡ್ತಾವೆ ಅಂದರೆ ಬೇರೆಗಳು ನೀರು ಹುಡುಕಂತ ಪೋಷಕಾಂಶಗಳು ಹುಡುಕಂತ ಬಂದು ಕೇಶಿನ ಪೈಪ್ನ ಸೈಡ್ ಎಲ್ಲ ಹಿಂಗೆ ಒಕ್ಕೊಂಡು ಅದ್ರಾಗ ಮೋಟ್ರ್ ಏನಾರು ಆದರೆ ಹೊರಕ್ಕೆ ಬರೋಕ್ಕೆ ಚಾನ್ಸಸ್ ಇರಲ್ರಿ. ಆ ಬೋರ್ನ ಬರ್ಬೋದಾಗ್ತೈತೆ. ಬೇರೆ ಬೆಳೆ ಬೇರು ಅಂತ ಬಿಡಲಾರ್ದಂಥ ಬೆಳೆನ ನಾವು ಹಾಕ್ಬೇಕು ರೀ ಅಲ್ಲಿ. ಅಂದ್ರೆ ಈ ನೀಲಗಿರಿ ಮರ ಬೆಳೆಸಬಾರ್ದು ಅಂತೀರಿ ನೀವು? ಬದುವಿನ ನೋಡಿ ಬದುವಿನ ಬೆಳೆಸ್ಬೋದು ರೀ. ಆ ಒಂದು ಬೋರಿನ ಸುತ್ತ ಬೆಳೆಸಬಾರ್ದು ಸರ್. ಸಾಗುವನಿ ಮರ ಇಂತಿಂಥ ಬೆಳೆಸಬಾರ್ದು ರೀ. ಯಾಕಂದ್ರೆ ಅವು ಬೇರು ಹೋಗ್ಬಿಡ್ತಾವ್ರಿ. ಬೇವಿನ ಗಿಡ ಇರ್ತಾವ್ರಿ. ಬೇವಿನ ಗಿಡ ಅಂತಂದ್ರೆ ಸೀದಾ ಇರ್ತ ನೋಡ್ರಿ, ಅಂತ ಮಾತ್ರ ಬಿಡ್ಬೇಕು. ಯಾವ ಸೊಟ್ಟ ಪಾಟ ಬಿಟ್ಟುವಪ್ಪ ಅಂದ್ರೆ ಅದು ನಮಗೆ ಕಟಿಗಿನಾಗಲ್ಲ, ಏನಾಗೋದಿಲ್ಲ. ನಮ್ಮ ಭೂಮಿ ಅದು ಬೇರು ಹೊಕ್ಕಂಡು ಕೆಟ್ಟವು ಸ್ವಲ್ಪ ದೂರದಲ್ಲಿ ನೆಳ್ಳು ಬೇಕು ಬಿಡು, ಬೇಕಾದ್ರೂ ಸ್ವಲ್ಪ ದೂರದಲ್ಲಿ ನಾವು ಇರೋದು ಚಲೋ ರೀ. ಅಂದ್ರೆ ನಮ್ಮ ಬೋರ್ವೆಲ್ ಎಲ್ಲಿ ಇರ್ತದೆ ಅದ್ರ ಸುತ್ತಮುತ್ತಲು ಈ ತರ ಆಳವಾದ ಬೇರುಗಳನ್ನು ಬಿಡುವಂತ ಮರಗಳನ್ನು ನಾವು ಬೆಳೆಸ್ಲಿಕ್ಕೆ ಹೋಗ್ಬಾರ್ದು, ಮಾಡ್ಬಾರ್ದು ಸರ್. ಆ ರೀತಿ ನಾವು ಮಾಡ್ಕೊಂತ ಹೋಗ್ಬೇಕ್ರಿ. ಆಮ್ಯಾಕೆ ಈ ಒಂದು ಗಿಡಗಳು ಇರ್ತವೆ ನೋಡ್ರಿ, ಬೇರೆ ಬೇರೆ ಬೇರೆ ತಳಿ ಇರ್ತವೆ ನೋಡ್ರಿ, ಅಂಥವು ಹಾಕ್ಬೋದು. ಹೂವಿನ ಗಿಡ ಹಾಕ್ಬೋದು. ಅವ ಸುತ್ತ ಒಟ್ಟೆ ಆದಷ್ಟು ಪ್ರಯತ್ನ ಮಾಡಿ ನಾವು ನೀರು ಹಾಕಿದ್ರೆ ನಮ್ಮ ಬೋರ್ ಯಾವತ್ತಿಗೆ ಹೋಗಲ್ಲ. ಬಾಳೆಗಳು ಹಾಕ್ಬೋದು ರೀ, ಒಂದು ಎರಡು ಸಸಿ ಹಚ್ಚಿಬಿಟ್ಟು ಸಾಕು, ಅಲ್ಲೇ ಸುತ್ತ ಬೆಸ್ಟ್ ತಂಪಿಡ್ಕೊಂಬಿಟ್ಟಿರ್ತೈತೆ. ಇವಾಗ ನಿಮ್ದು ಎಷ್ಟು ಎಕರೆ? 12 ಎಕರೆ ಸರ್. 12 ಎಕರೆ ಪೂರ್ತಿ ನೀರಾವರಿ ಸೌಲಭ್ಯ? 6 ಎಕರೆ ಗದ್ದೆ ರೀ, 6 ಎಕರೆ ಹತ್ತಿ ಮೆಣಸಿನ ಗಿಡ ಅಂತ ಹಾಕಿನ್ರಿ. ಈಗ ಟೊಮ್ಯಾಟೊ ಹಾಕಿದ್ರೆ 2 ಎಕರೆನೆ, ಶೇಂಗಾ ಹಾಕಿದ್ರೆ ಬಂತು ಸರ್. ಈಗ ಟೊಮ್ಯಾಟೊ ಅಷ್ಟೇ ಉಳ್ಕೊಂಡತ್ತ, ಅಲ್ಲೇ ಗದ್ದಿನ ಬಂದಿಲ್ಲ ರೀ. ಇಲ್ಲೇ ತೆನಿ ಬಿಚ್ಚಿ ಟೆಂಗ್ ಇನ್ನೊಂದು 15 ದಿವಸ ಬರ್ತೈತೆ ಸರ್. ಟೊಮೆಟೊ ಹಾಕಿ ಎಷ್ಟು ದಿನಗಳಾದವು? ಹಾಂ, ಟೊಮೆಟೊ ಹಾಕಿ 2 ತಿಂಗಳಾಯ್ತು ರೀ. ಇಲ್ಲಿಗೆ ಹಚ್ಚಿ ರೀ, ಅತ್ತೆ ಒಂದು ಮುಂಚೆಕ್ಕೆ 1 ತಿಂಗಳು ಸಸಿ ದೂರ ಅವು. ನಾವು ಸ್ವಂತ ಸಸಿ ಮಾಡಿ ಹಾಕ್ತೀನಿ ರೀ. ಚಲೋ ತಳಿ ತರೋದ್ರಿಂದ ಏನಾಗುತ್ತಂದ್ರೆ ಬಿಸಿಲಿಗೆ ಒಂದು ಏನಾಗಲ್ಲ. ಸಾವಯವ ಗೊಬ್ಬರದಿಂದ ಬೆಳೆಸಿ ನಾನು ಕುರೇಡಿ ತೆಪ್ಸಿದ್ದೀನಿ ರೀ. ಅವ್ಲಕ್ಕೆ ತಿಪ್ಪೆ ಗೊಬ್ಬರ 1 ಎಕರೆಗೆ 4 ಟ್ರ್ಯಾಕ್ಟರ್ ಹಂಗೆ ಏರಿಸಿ ಅದು ಏನು ಮಾಡ್ಬೋದು. ನಾವು ತಿಪ್ಪೆ ಗೊಬ್ಬರ ಆಗಲಿ ಕುರೇಟಿ ಆಗಲಿ ನಾವು ತಪ್ಪಿಸ್ತೇವೆ ಸರ್. ತಪ್ಪಿಸಿದಾಗ ನಾವು ಅದಕ್ಕೆ ನೀರು ಬಿಟ್ಟು ಬಿಡ್ಬೇಕು ರೀ. ನೀರು ಸುಮಾರು 1-2-3 ಸಲ ನಾವು ನೀರು ಬಿಟ್ಟವಪ್ಪ ಅಂದ್ರೆ ಅದು ಚೆನ್ನಾಗಿ ಕಳೆತ್ರಿ ಗೊಬ್ಬರ. ಅದು ಫಲವತ್ತತೆ ಅದು ತನ್ನ ಇದಕ್ಕೆ ಸ್ಥಿತಿ ಚಲವಾಗ್ತದೆ. ಇಲ್ಲಿದ್ರೆ ಅಂದ್ರೆ ನಾವು ಆ ಒಂದು ತಿಪ್ಪೆ ಗೊಬ್ಬರ ಇಂಥವೆಲ್ಲ ಹಾಕಿ ಎಕ್ಕದ್ದಮ್ಮ ಹಂಗೆ ಬೋದ್ ಮಾಡೋದಪ್ಪ ಅಂದ್ರೆ ಸಸಿಗಳು ಸಾಯ್ತಾರೆ ಸರ್. ಅದು ಕಾವು ಜಾಸ್ತಿ ಇರ್ತೈತೆ ರೀ. ನೀರಿನ ಪ್ರಮಾಣ 1-2 ಸಲ ಬಿಟ್ಟರೆ ತನ್ನ ತನು ತಗೊಂಡು ತನ್ನ ಕಾನ್ ಸೈಜ್ ಬರ್ತೈತೆ ರೀ. ಕಾಯನ್ನು ಸಾಕಷ್ಟು ಹಿಡಿತೈತೆ. ಅದು ಕೆಂಪು ಬರದಲ್ಲ ರೀ, ಸ್ವಲ್ಪ ವೈಟ್ ಬಂದ್ಬಿಡುತ್ತೆ ಹಣ್ಣಾದ್ಮ್ಯಾಕ್ರಿ. ವೈಟ್ ಬಂದಾಗ ಏನು ಮಾಡ್ತಾ ಬಿಸಿಲು ಗಾಯ ಬಿಂತಿದ್ರು ಆಗ್ತೈತೆ. ಅದು ಇವು ಹಾಕಪ್ಪ ಚಲೋ ಆಯ್ತಂತ ಅದಕ್ಕೆಲ್ಲ ಅವ್ರನ್ನ ಕೇಳ್ಕೊಂಡು ಬಂದು ಹಾಕಿನ್ರಿ. ಅವ್ರ ತೋಟದಾಗ ಮತ್ತು ಅವರು ದ್ರಾಕ್ಷಿ ತೋಟ ಇದೆ ಕೆಳಗಡೆ ಹಾಕ್ಯಾರ. ಮತ್ತು ನಾನು ಅದನ್ನು ನೋಡಿ ಹಾಕಿದೆ, ಬೇಸಿ ಆಗೈತೆ ರೀ, ಇನ್ನಾಗಿಲ್ಲ ಚಲೋ ಅಂತೇನು ಬಾಡಿಲ್ಲ ಏನಿಲ್ಲ. ಮತ್ತೆ ಎಲ್ಲೇ ನಾವು ಇವು ಬರ್ತಾವಲ್ಲ ರೀ, ಒಂದು ವೈರಾಣ ಅಂತ ಬರ್ತಿರ್ತಲ್ಲ, ಅವು ಎಲ್ಲಿ ಬಂದಿರ್ತಾವ ಕಟ್ ಮಾಡಿ ಹೋಗಿತ್ತೀನಿ ರೀ. ಯಾಕಂದ್ರೆ ಈ ಯಾವುದೋ ಕಾರಣದಿಂದಾಗಿ ನಾವು ಈ ಟೈಮ್ನಲ್ಲಿ ರೀ ಬಿಸಿಲು ಟೈಮ್ನಲ್ಲಿ ಎಷ್ಟು ನಾವು ರಾಸಾಯನಿಕ ಬೆಳೆಸ್ತಾರೆ ರೈತರು, ಅಷ್ಟು ರೋಗ ಬಂದು ತುತ್ತಾಗ್ತಾರೆ. ಆ ಒಂದು ಕೆಪಾಸಿಟಿ ಅದಕ್ಕೆ ಇರೋದಿಲ್ಲರಿ, ಮತ್ತೆ ಮುಚ್ಕೊಂಡು ಕುಂತ್ಬಿಡ್ತಾರೆ. ಆ ರೀತಿ ನಾವು ಮಾಡೋದ್ರಿಂದ ಚಲೋ ಆಗ್ತದೆ ನನಗನ್ಸಿದೆ ಸರ್. ಇವಾಗ ನೀವು ಹೆಚ್ಚು ರಾಸಾಯನಿಕಗಳನ್ನು ಬಳಸೋದಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ, ಕ್ರಿಮಿನಾಶಕಗಳನ್ನು ಬಳಸೋದಿಲ್ಲ, ಹೆಚ್ಚಾಗಿ ಸಾವಯವ ಕೃಷಿಯನ್ನೇ ನೀವು ಮಾಡ್ಕೋತಾ ಬರ್ತಾ ಇದ್ದೀರಿ ಮಾರುತಿ? ಹೌದು ಸರ್. ಯಾಕೆ ಮಾಡ್ಬೇಕಂತ ಅನಿಸ್ತು? ಖರ್ಚನ್ನು ಕಡಿಮೆ ಬರ್ತದೆ ರೀ. ಈಗ ರಾಸಾಯನಿಕ ಒಂದು ಎಕರೆಗೆ 10 ಚೀಲ ಹಾಕ್ಬೇಕ್ರಿ, ನಾವು ನೆಲ್ಲು ಆಗಲಿ ಹಾಕೋ, ಇವಕ್ಕಂದ್ರೆ 4 ಚೀಲ 3 ಚೀಲದಾಗ ಬರ್ತಾರೆ. ಅದು ರೋಗ ಜಾಸ್ತಿ ಬಂದ್ಬಿಡ್ತೀರಿ, ಅದಕ್ಕೆ ರೋಗ ಬಂದದ್ದು ಹೋಗೋದಲ್ರಿ. ಆ ಕಾರಣದಿಂದಾಗಿ ರಾಸಾಯನಿಕ ಬಿಡ್ಬೇಕಂತ ನನಗೆ ಸುಮಾರು ಒಂದು 10-12 ವರ್ಷ ಆಯ್ತು ರೀ ಕಡಿಮೆ ಮಾಡಿಕೆ ಅಂತ ಮಾಡಿ. ಅವಾಗ ಏನಂತಿದ್ರು ನನಗೆ ಫಸ್ಟ್ ನಮ್ಮ ಉಳಿದಿರೋದಲ್ರಿ, ಈ ಭವಿಷ್ಯಪ್ಪ ಭವಿಷ್ಯ 100 ಚೀಲಗಟ್ಟಲೆ ಹಾಕ್ತದ್ರಿ ನಮ್ಮ ಗೊಬ್ಬರ ರೀ. ಒಂದು 6 ಎಕರೆ ಮಾಡ್ತಿದ್ದೆ 60-70 ಚೀಲ ತನ ಈ ಥರ ಬೆಳಿಗ್ಗೆ ಅವಕ್ಕೆ ಒಂದು ಒಟ್ಟ 100 ಚೀಲ ತೊಗೊಂಬಂದು ನಾನು ಗೊಬ್ಬರ ಹಾಕ್ತಿದ್ರಿ ಅವಕ್ಕೆ. ಅಂಥದ್ದು ಈಗ ಇಲ್ಲಿ ಭಾಳ ಕಡಿಮೆ ಆಗಿಬಿಟ್ಟದ್ರಿ. ಅವು ಎಷ್ಟನ್ನು ಗೊಬ್ಬರ ಹಾಕಿದಂಗಲ್ರಿ ಭೂಮಿ ಸೌಳು ತೆಲ್ತಿತ್ತು ಏನೋ ಒಟ್ಟ ಬರೋದಿಲ್ಲ. ವರ್ಷದಾಗ 2 ಪೀಕ್ ಇಲ್ಲಿ ಸೋನಾ ಮಸೂರಿ ಹಾಕ್ತಿದ್ದೆ. ನೆಕ್ಸ್ಟ್ ಬ್ಯಾಸಿಗೆ ಇಲ್ಲಿ ಇದ್ರಿ ಕಾವೇರಿ ಸೋನಾ ಅಂತ ಬರ್ತಲ್ರಿ, ಅದು ಹಾಕಿ ಬೆಳಿತು. ಕಾವೇರಿ ಸೋನಾ ಹಾಕಿ ಬೆಳಿತು. ಅದು ಸೇಮ್ ಸೋನಾ ಮಸೂರಿ ರೇಟ್ ರೀ, ಅದು ಬೇಸಿರುತ್ತೆ ರೀ. ಇಳುವರಿನ ಜಾಸ್ತಿ ಬರ್ತೈತೆ ಜಿಲ್ಲೆ, ಅದಕ್ಕಿಂತ ಒಂದು 15 ಮುಂಚಿತವಾಗಿ ಬರ್ತೈತೆ ರೀ. ಹ್ಞೂ ರೀ. ಇದನ್ನೇನು ಬದಲಾವಣೆ ನೀವು ತೊಗೊಂಡು ಬಂದ್ರಲ್ಲ ನಿಮ್ಮ ಕೃಷಿ ಕಾರ್ಯದೊಳಗೆ, ಸಾವಯವ ಕೃಷಿ ಮಾಡಬೇಕು, ಹೆಚ್ಚು ಹೆಚ್ಚು ಈ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತೇಳಿ ನೀವು ಆಲೋಚನೆ ಇಟ್ಕೊಂಡು ಶುರು ಮಾಡಿದ್ರಿ? ಹ್ಞೂ ಸರ್. ಈ ಬದಲಾವಣೆ ಮಾಡುವಾಗ ನಿಮ್ಗೇನಾದರೂ ಕಷ್ಟ ಅನ್ನಿಸ್ತೋ ಹೆಂಗೆ? ಏಕೆ ಕಷ್ಟ ಅನಿಸುತ್ತೆ ರೀ, ಯಾಕಂದ್ರೆ ಇಳುವರಿ ನಾವು ದುಡ್ಡು ಇಳುವರಿ ಪಡೆದ್ರೆ ನಾವು ಅದಕ್ಕೆ ಅರ್ಧ ಕಡಿಮೆ ಅಂತ ಬಂತ್ರಿ, ಅದನ್ನು ಬಂದೊಟ್ಟು ಬರಲ್ಲ ಅಂತೇಳಿ ಮಾಡ್ಕೊಂತ ಹೋದಂಗಲ್ಲ ಹಂಗೆ ಬೇಷ ಆಯ್ತು ರೀ. ಈಗ ಸುಮಾರು 8 ವರ್ಷ ಆಯಿತು ಈ ಬದಲಾವಣೆ ತೊಗೊಂಡು ಬಂದು? 10-12 ವರ್ಷ ಆಯ್ತು ಸರ್. ನಾನು ತೋಟ ಮಾಡಕತ್ತಿ 1991 ಮಾಡಕತ್ತೀನಿ ನಾನು. ಆಗಲಿದ್ದ ಮುಂಚೆಕ್ಕೇನು ಬೆಳಿತಿ, ಆಮ್ಯಾಕೆ ಹೆಚ್ಚು ಇಳುವರಿ ಬರ್ತಿತ್ತು ರೀ. ಒಮ್ಮೆ ಹಾನಿಕಲ್ ಬಡ್ದು ಹೊಡಿತ್ರಿ ನಮ್ಗೆ, ತೆನಿ ಎಲ್ಲ ಬಂದೈತಿ. ನಾವು 8 ದಿವಸದಾಗ ನಾವು ಕೊಯ್ಬೇಕು ಅನ್ನೋದ್ರೊಳಗೆ ಹಾನಿಕಲ್ ಮಾಡಿ ಬೆಳಿತೀರಿ, 5-6 ಎಕರೆ ಗದ್ದೆ ಕ್ಲಾಸ್ ಹೋಗ್ಬಿಡ್ತಿ. ಆ ಕಾರಣದಿಂದಾಗಿ ಅಂತ ಲಾಸ್ ಹಾಕ್ಯಂದು ಹಿಂದಗಡೆ ಸಾಲ ಮಾಡ್ಕೊಂತ ಓದಾಡೋದಕ್ಕಿಂತ ರಾಸಾಯನಿಕ ಕಡಿಮೆ ಬೆಳೆಸಿ ಈ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಗೊಬ್ಬರ, ಇವು ಸಣಬಂತ ಬರ್ತದಲ್ರಿ ಅವನ್ನ ಹಾಕಿ ತುಳಿಸೋದು, ಪಿಳಿ ಪಿಸರ್ ಅಂತ ಬರುತ್ತೆ ಅವನ್ನ ಹಾಕೋದು, ಸಜ್ಜಿ ಏನಿಲ್ಲ ಸಜ್ಜಿ ಒಂದು 25 ಕೆಜಿ 1 ಎಕರೆಕ್ಕೆ ಈ ಬಂದಾಗ ಉಗ್ಗಿ ಬೆಳೆಸಿ ಅದನ್ನು ನಾವು ರೂಟರ್ ಬಟರ್ ಹೊಡಿಸಿದ್ರೆ ಅದು ಇದು ಬರ್ತೈತೆ ರೀ. ಇದಕ್ಕೆ ಪಟ್ಲರ್ ಹೊಡಿಸಿಬಿಟ್ರೆ ಅದಕ್ಕೂ ನಾವು ಬೆಳಿಬೋದು ಅಂತ ಆ ಕಾರಣದಿಂದಾಗಿ ನಾವು ಬಿಟ್ಟಿನಿ ಅದನ್ನು. ಈ ಸಾವಯವ ಕೃಷಿ ಮಾಡೋದ್ರಿಂದ ಈ ಕೃಷಿ ಕಾರ್ಯಕ್ಕೆ ನಾವು ಹೆಚ್ಚು ಏನು ಖರ್ಚು ಮಾಡ್ತೀವಲ್ಲ, ಅದನ್ನು ಕಡಿಮೆ ಮಾಡ್ಬೋದು ಅಂತ ಅನಿಸ್ತದೆ? ಕಡಿಮೆ ಮಾಡ್ಬೋದು, ಸಾಕಾಗುವಷ್ಟು ಕಡಿಮೆ ಮಾಡ್ಬೋದು. ಕೂಲಾಳ ಸತೆ ಕಡಿಮೆ ಆಗ್ತಾರೆ ಅದಕ್ಕೆ. ಈಗ ರಾಸಾಯನಿಕ ನಾವು ಬೆಳೆಸಿದ್ರೆ ಅದು ಹೊಲ್ದಾಗ ಕಳೆ ಕಿತ್ಬೇಕಾತಪ್ಪ ಅಂದ್ರೆ ಜಾಸ್ತಿ ಭೂಮಿ ಹಿಡ್ಕೊಂಬಿಟ್ಟಿರ್ತಾರೆ, ಅದಕ್ಕೆ ತಕ್ಕ ಭಾಳ ಒಂದು ಲೇಟಾಗಿ ಹಿಡಿತೈತೆ. ಸುಮಾರು ಒಂದು 1 ಎಕರೆಕ್ಕೆ 20 ಆಳು ಕೂಲಾಳು ಬೇಕಾಗುತ್ತೆ ಅದಕ್ಕೆ ರೀ. ಇದಕ್ಕೆ ಒಂದು 5 ಆಳು ಆದರೆ ಕಿತ್ ಪಟ ಪಟ ಪಟ ಸೊಳ್ಳಿರ್ತೈತೆ, ಕಿತ್ ಕಿತ್ ಹೋಗ್ಬಿಡ್ತಾರೆ. ಅಂದ್ರೆ ಭಾಳ ಸರಳವಾಗಿ ಕೃಷಿ ಮಾಡ್ಬೋದು, ಸಹಜವಾಗಿ ಕೃಷಿ ಮಾಡ್ಬೋದು ರೀ. ಇನ್ನು ಜೀವಾಮೃತ ಮಾಡೋದ್ರಿಂದ ಅದು ಚಲೋ ರೀ. ಅದು ಡ್ರಮ್ಮಿನ ಮುಖಾಂತರ ಅರಿದು ಬಿಟ್ಬಿಟ್ರೆ ಅದು ಕಾಲ ಹೋಗ್ರಿ, ಅದನ್ನು ಮಾಡ್ತೀನಿ ರೀ. ನಾನು ಆಕಳ ಐತ್ರಿ ಒಂದು, ಅದು ಜೀವಾಮೃತ ಮಾಡಿ 8 ದಿವಸಕ್ಕೆ 10 ದಿವಸಕ್ಕೆ 15 ದಿವಸಕ್ಕೆ ನಾವು ಸಂಗ್ರಹಿಸಿರ್ತೀವಲ್ಲ ರೀ, ಕಾಲೇವು ನಾವು ನೀರು ಬಿಡ್ತಿರ್ತೀವಲ್ಲ ಅವಾಗ ನಾವು ಮಾಡ್ತೀನಿ ರೀ. ಅದನ್ನು ಅರಿದು ಬಿಟ್ಬಿಡ್ತೀನಿ ರೀ. ಅಂತೊಬ್ಬೆ ಹತ್ತಿ ಬೆಳೆಗೆ, ಟೊಮಾಟಿ, ತರಕಾರಿ ತರಕಾರಿ ಅಂದರೆ ನಾನು ಸುಗ್ಗಿಗೆ ಹಾಕಲ್ಲ ರೀ, ಬೇಸಿಗೆ ಟೈಮ್ನಲ್ಲಿ ಹಾಕೋದು. ನಾನು ಇದು ಹತ್ತಿ ಹಾಕ್ತೀನಿ ರೀ. ನಾನು ಈ ವರ್ಷ ಒಂದು ಅಜಿತ್ ಅಂತಂದು ಹೊಸ ತಳಿ ಐತೆ ರೀ, ಆತಿಗೆ ಈ ವರ್ಷ ಗೊತ್ತಾಗ್ಯದ 15-16 ಕ್ವಿಂಟಲ್ ಬರ್ತೀರಿ ಅಂತಂದಾರೆ. ಅಲ್ಲಿ ದೇವದುರ್ಗದ ನಮ್ಮ ಬೀಗರ ಅದಾರೆ ನೋಡೀನಿ, ಅದಕ್ಕಲ್ಲಿ ಅದೇ ಹಾಕ್ಬೇಕಂತ ನಾನು 15ಕ್ಕೆ ಹಾಕ್ಬೇಕಂತ ಮಾಡೀನಿ ರೀ. ನಿರ್ಧಾರ ತಗೊಂಡಿ. ಈಗಷ್ಟೇ ನೀವು ಜೀವಾಮೃತ ನಾನು ಬಳಸ್ತೀನಿ ಅಂತ ಹೇಳಿದ್ರಿ, ಜೀವಾಮೃತವನ್ನ ನೀವೇ ತಯಾರು ಮಾಡಿ? ನಾವೇ ತಯಾರು ಮಾಡ್ತೀನಿ ರೀ. ಯಾವ ಥರ ತಯಾರು ಮಾಡ್ಕೋತೀವಿ? ಯಾವ ಥರ ಅಂದ್ರೆ, ಒಂದು ಬ್ಯಾರಲ್ ನೀರು ಇರ್ತದಲ್ರಿ, ಬ್ಯಾರಲ್ ನೀರು ಸ್ವಲ್ಪ ಕಡಿಮೆ ಇರ್ಬೇಕ್ರಿ. ಅದರಲ್ಲಿ ಒಂದು 10 ಕೆಜಿ ಎತ್ತಿನ ಇದಿರ್ತದಲ್ರಿ ಹೆಂಡಿ ರೀ, ಆಕಳ ದನದ, ಅದು ತೊಗೊಂಬರ್ತೀನಿ. ಒಂದು 5 ಲೀಟ್ರು ಗೋಮೂತ್ರ ರೀ, 1 ಕೆಜಿ ದ್ವಿದಳ ದಾನದಿಟ್ಟು ಉಳ್ಳಿದಾಗಲಿ ಮಡಿಕೆ ಹೆಸರು ಇರ್ತಾವಲ್ರಿ ಆ ಹಿಟ್ಟು ತೊಗೊಂಡ್ಬಂದು, ಮತ್ತು ಬೆಲ್ಲ ರೀ, ಹಳೆ ಬೆಲ್ಲ ತೊಗೊಂಬರ್ತೀನಿ ರೀ, ಅದಕ್ಕೆ ಹಾಕ್ತೀನಿ ರೀ. ಆಕಿ ತಿರ್ಕೆ ಅಂತ ಇರೋದು ರೀ, ಮುಂಜಾನೆ ಸಂಜೆ ಅದಕ್ಕೆ ಇಲ್ಲ ಅದಕ್ಕೆ ತಿರ್ಕೆ ಅಂತಿದ್ದು 7-8 ದಿವಸದಾಗ ಆಲೆ ಬಂದ್ಬಿಡ್ತದೆ, ಸ್ವಲ್ಪ ಮಂದಗಾದಂಗೆ ಆಗಿಬಿಡುತ್ತಲ್ಲ ರೀ. ಅದ್ರ ನಾವು ಬುಡ್ಕು ವಾಲ್ ಮಾಡೀನಿ ರೀ ಡ್ರಮ್ಮಿಗೆ, ಒಂದು ಸುಮಾರು ಒಂದು 7-8 ಮಾಡೀನಿ ನಮ್ಮ ತೋಟದಾಗ ರೀ. ಅದು ಬಾಲ್ ವಾಲ್ ಮುಖಾಂತರ ಬಿಟ್ಬಿಡ್ತು, ನೀರು ಇರೋ ಟೈಮ್ನಲ್ಲಿ ಬಿಟ್ಬಿಟ್ರೆ ನಾವು ಹೊಲ್ದಕ್ಕೆ ಹರಿಸ್ಬೋದು ರೀ. ಅದರಿಂದ ಏನು ಅನುಕೂಲ ಆಗ್ತದೆ ಅಂತೀರಿ ಬೆಳೆಗಳಿಗೆ? ಚೈತನ್ಯ ಬರ್ತೈತೆ ರೀ ಅದಕ್ಕೆ, ಭಯಂಕರವಾಗಿ ಚೈತನ್ಯ ಬರ್ತೈತೆ. ನಾವು ಈ ಗೊಬ್ಬರ ಹಾಕಿದಂಗೆ ಆಗಿಬಿಡ್ತಿರ, ಅದು ಭೂಮಿನೂ ಮೆದುವಾಗ್ಬಿಡ್ತಿರ ಅದಕ್ಕೆ. ಈಗ ನಾವು ನೀರು ಪದೇ ನೀರು ಬಿಡೋದ್ರಿಂದ ಬಿರುಸಾಗ್ತತ್ತಲ್ರಿ, ಆ ಭೂಮಿನೂ ಭಾಳ ಮೆದು. ಹಿಂದಕ್ಕೆ ನಾವು ರಾಸಾಯನಿಕ ಬಳಸೋತ್ನಾಗ ಪೂರ್ತಿಕ್ವಲ್ಲ ನಮ್ಮದು ಇದೈತೆ ರೀ, ಮಸಾರಿ ರೀ, ಸ್ವಲ್ಪ ಕಪ್ಪೈತ್ರಿ, ತಗ್ನ ಮಾಡಿ ಮಾಡಿ ಮಾಡಿ ನೆಲ್ಲ ರೀ, ಅವು ಕಲ್ಲಾಗಡ್ಡಾಡ್ದಂಗೆ ಆಗುತ್ತೆ. ಇದು ಜೀವ ಅಮೃತ ಬಿಡೋದ್ರಿಂದ ಪೂರ್ತಿ ಮೆತ್ತಗೆ ನಮ್ಮಲ್ಲ. ಹ್ಞೂ ರೀ. ನಿರಂತರವಾಗಿ ಜೀವಾಮೃತವನ್ನ ಬಳಸ್ತಾನೆ ಇರ್ತೀನಿ. ಮತ್ತೆ ಈಗಷ್ಟು ಹೇಳಿದ್ರಿ ನೀವು ಸುಗ್ಗಿ ಕಾಲದೊಳಗೆ ತರಕಾರಿ ಬೆಳೆಯೋದಿಲ್ಲ, ಬ್ಯಾಸಗಿ ಒಳಗೆ ಅಷ್ಟೇ ಬೆಳಿತೀನಿ ಅಂತ ಹೇಳಿದ್ರಿ. ಹ್ಞೂ ಸರ್, ಹತ್ತಿಗೆ ಅದನ್ನು ಬಳಸತ್ತೀನಿ, ನೆಲ್ಗದ್ದಿಗೆ ಅದನ್ನು ಬಳಸ್ತೇನೆ ಜೀವಾಮೃತ ರೀ. ನಾನು ಬೇಸಿಗೆ ಕಾಲದಲ್ಲಿ ಏನಂತಂದ್ರೆ ರೇಟ್ ಇರ್ತೈತ್ರಿ ಅದು. ಮಳೆಗಾಲದಾಗ ನಾನು ಸುಗ್ಗಿ ಅಥವಾ ಜೂನ್ ಜುಲೈದಾಗ ಸ್ಟಾರ್ಟ್ ಆಗುತ್ತಲ್ರಿ ಮಳೆ, ಅಲ್ಲಿಂದ ಮಳೆ ಬರ್ತಂದ್ರೆ ಮಳೆ ಬಂದ ತರಕಾರಿ ಕಲಾಸ ಆಗಿಬಿಡ್ತಾರೆ, ಹೋಗೇ ಬಿಡುತ್ತೆ. ಮತ್ತು ದರೊಬ್ಬ ರೈತರು ಅಂದಾಗ ಅದು ಇರ್ತೈತ್ರಿ ತರಕಾರಿ ಟೈಮ್ನಾಗ, ರೇಟೂ ಬರೋದಿಲ್ಲ, ನಾನು ಹಾಕಲ್ಲ ರೀ ಟೈಮ್ನಾಗ. ಈ ಬೇಸಿಗೆ ಬಂದ ಟೈಮ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ತೇನೆ ರೀ. ಯಾವುದಾದ ತರಕಾರಿ ರೀ, ಸೌತಿ ಆಗ್ಬೋದು, ಹೀರಿ ಆಗ್ಬೋದು. ಅಂದ್ರೆ ಬೇಡಿಕೆ ಜಾಸ್ತಿ ಇರ್ತದೆ, ಬೇಡಿಕೆ ಜಾಸ್ತಿ ಇರ್ತೈತ್ರಿ, ಇಳುವರಿನ ಜಾಸ್ತಿ ಬರ್ತದ, ರೋಗನ ಕಡಿಮೆ ಬರ್ತದೆ ಸರ್. ಹ್ಮ್ ಹ್ಮ್. ಆದ್ರೆ ನಿಮ್ಗೆ ನೀರಿನ ಅನುಕೂಲ ಇರೋದ್ರಿಂದ ಎಲ್ಲ ರೀತಿಯ ಸಮಗ್ರ ಬೆಳೆಯನ್ನು ತೆಗಿಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ? ಅನುಕೂಲ ಆಗ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾನು ಈ ಬೋರಿನ ನೀರು ಕಡಿಮೆ ಆ ರೀತಿ ಆಗ್ತವೆ, ನಾನು ಹಂಗ 2 ತಿಂಗಳ ಬಿಡ್ತಿದ್ದೆ ಬೇಸಿಗೆ ಕಾಲದಲ್ಲಿ. ಯುಗಾದಿ ನಂತರ ಬೆಳೆ ಬಂದ ಬಿಟ್ಬಿಡ್ತಿದ್ದೆ, ನೀರು ಕಡಿಮೆ ಆಗ್ತದ್ದು. ಈ ರೀತಿ ತಂಪು ಮಾಡೋದ್ರಿಂದ ನೀರಿನ ಕಡಿಮೆ ಆಗಲ್ರಿ. ಅಂದ್ರೆ ನೀರು ಹರಿಸೋ ಸಮಯ ಕೂಡ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಈಗ ತಂಪು ಇರೋದ್ರಿಂದ ನೀವು ಪದೇ ಪದೇ ನೀರು ಹರಿಸೋ ಅಗತ್ಯನೇ ಬೀಳೋದಿಲ್ಲ. ಅಗತ್ಯನೇ ಬೀಳೋದಿಲ್ಲರಿ. ಮತ್ತೆ ಈ ಸಾವಯವ ಗೊಬ್ಬರದಿಂದ ನಾವು ಮಾಡಿದ್ದು ನಾವು ಭೂಮಿ ನೀರು ಬಿಟ್ಟಿರ್ತೀವಲ್ರಿ, ಆ ಮೇಘ ಅರ್ಧಂಗೆ ಕಾಣ್ತಿರ್ತ ಒಳಗಡೆ ಹಸಿರ್ತೈತಿ ಅದು. ಆ ಕಾರಣದಿಂದ ನಾವು ಡ್ರಿಪ್ಪಿನ ಮುಖಾಂತರ ಬಿಟ್ಟಿನ ಇಟ್ಟಿಗೆ ಟೊಮ್ಯಾಟೋಗೆ ರೀ, ನಮ್ಗೆ ಯಾವತ್ತಿಗೆ ಹಸಿ ಇರ್ತೈತ್ರಿ ಅದು. ಹಸಿ ಇತ್ತಪ್ಪಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಗಿಡದಲ್ಲಿ ಒಂದು ಹಸಿರು ಒಂದು ವರ್ಣ ಇತ್ತಪ್ಪಂದ್ರೆ ಬಿಸಿಲಿನ ಕಿರಣ ಅದಕ್ಕೇನು ಮಾಡಲ್ರಿ. ನಾವು ನೀರು ಕಡಿಮೆ ಬಿಟ್ಟಿವಪ್ಪ ಅಂದ್ರೆ ಬಿಸಿಲಿಂದ ಒತ್ತಡ ಜಾಸ್ತಿ ಆಗಿ ಕಾಯಿ ಇದು ಮಾಡೋದು, ಮುಗುಳು ಹೋಗೋದು, ಬಿಸಿಲಿಗೆ ಹಂಗೆ ಒಣಕೆ ಅಂತ ಬರೋದು, ದುಂಡ ಅಂತ ರೋಗ ಇಂಥ ರೋಗ ಅಂತಾರಲ್ರಿ ವೈರಸ್ ವೈರಸ್ ಅಂತ, ಅದು ಏನು ಮಾಡಲ್ರಿ. ನೀರಿನ ಕೊರತೆಯಿಂದ ಬಿಸಿಲಿನ ಜಾಸ್ತಿಯಿಂದ ಆ ಒಂದು ರೋಗ ಬರ್ತಿರೋದು. ಅಂದ್ರೆ ಹೆಚ್ಚು ಹೆಚ್ಚು ತಂಪಿರೋ ತರ ನಾವು ನೋಡ್ಕೋಬೇಕು, ನೋಡ್ಕೋಬೇಕು. ಆದ್ರೆ ಇದ್ರ ಜೊತೆಗೆ ನೀವು ಈ ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತೇನೆ? ಮಾಡಿದ್ದೆ, ಮಾಡಿದ್ದೆ. ಎಷ್ಟು ಕ್ಷೇತ್ರದೊಳಗೆ ಡ್ರಿಪ್? 4 ಎಕರೆ ಮಾಡೀನಿ ಸರ್, 4 ಎಕರೆದಲ್ಲೇ ಮಾಡೀನಿ ರೀ. ಈ ಟೊಮ್ಯಾಟೊ ಹಾಕಿನಲ್ರಿ, ಇನ್ನು ಉಳಿದಿದ್ದು ಬಂತ್ರ ಬೆಳಿ, ಇನ್ನೊಂದು 2 ಎಕರೆ ತೊಗೊಂಡ್ಬಂದ್ರೆ 6 ಎಕರೆಕ್ಕೆ ನಾನು ಡ್ರಿಪ್ ಮಾಡ್ಬೇಕು ಅಂತ ಮಾಡೀನಿ ರೀ ಈ ಮುಂಗಾರಿಲಿಂದ. ಈ ಡ್ರಿಪ್ ಇರಿಗೇಷನ್ ಇಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ನೀರು ಬಿಡೋದು ಹೋಳಾಗ್ತದ್ರಿ, ಕರೆಂಟ್ ಬಂದ್ಬಿಟ್ರೆ ನೀರು ಬಿಡ್ಬೋದಲ್ರಿ, ಹೋಳಾಗ್ತೈತೆ. ಡ್ರಿಪ್ ಮುಖಾಂತರ ಸ್ವಲ್ಪ ನೀರಿನಲ್ಲಿ ನಾವು 1 ಎಕರೆ ತೊಯ್ದಷ್ಟು 4-5 ಎಕರೆ ನಾವು ತೊಯ್ತೈತ್ರಿ ನೀರದು. ಅದು ಭಾಳ ಅನುಕೂಲ ಐತೆ. ಅಷ್ಟಕ್ಕೆ ನೀರು ಎಲ್ಲಿಗೆ ನಾವು ಹೋಗೋದ್ರೂ ಹೋಗ್ಬೋದು. ಕಾಯಿಗಡ್ಡೆ ಮಾರಕ್ಕೆ ನಾವು ಕನಗಿರಿ ಈಗ ತವರಗಿರಿ ಗಂಗಾವತಿ ಬಂದಾಗ ರೀ, ಡ್ರಿಪ್ ಮಾಡಿರ್ತೀವಲ್ರಿ, ಆರಾಮ ಇರ್ತೀವಿ, ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಇರ್ತವಲ್ಲ, ತಾವ ಹರ್ಕೊಂಬಿಡ್ತಾವ್ರಿ. ಯಾವುದು ಒಂದು ಚಿಂತಿರೋದಿಲ್ಲ, ಕೂಳೆ ಮಾಡ್ರೆ ಅರಿತಿರ್ತಾರೆ. ಇಷ್ಟು ಮಾಡೀನಿ ರೀ. ಈ 4 ಎಕರೆ ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಆಯ್ತು ನಿಮ್ಗೆ? ನಿಮ್ಗೆ ಏನಾದ್ರೂ ಅನುಕೂಲ ಸಿಗ್ತಾವೆ? ಸಿಕ್ತಿ ಸರ್. ಅವ್ದು ದಾಖಲಾತಿಗಳೆಲ್ಲ ಕೊಡ್ಬೇಕ್ರಿ, ಎಕರೆಗೆ 6,000 ರೂಪಾಯಿ ಕೊಡ್ಬೇಕಂತ್ರಿ, ಶೇಕಡ 90% ರಿಯಾಯಿತಿ ಅಲ್ರಿ. 6,000 ರೂಪಾಯಿ ಕೊಟ್ರೆ 24,000 ರೂಪಾಯಿ ಕೊಟ್ರಿ, 4 ಎಕರೆ ಕೊಟ್ಟಾರ್ರಿ. ಇನ್ನು 2 ಎಕರೆಗೆ ನಾವು ಮತ್ತೆ ಮಾಡಿಸ್ಬೇಕಂತ ಮಾಡೇನ್ರಿ. ಕೊಟ್ರೆ ಕೊಡ್ಲಿಲ್ಲ, ನಾನು ಸ್ವಂತ ತಂದು ಮಾಡ್ತೀನಿ ರೀ. ಅಂದ್ರೆ ನೀವೇ ಸ್ವಂತ ಮಾಡ್ಕೊಳ್ಳುವಂತ ಸ್ಥಿತಿವಂತರಾಗಿದ್ದೀರಿ. 4 ಎಕರೆದ ಲಾಭ ನಿಮ್ಗೆ ಸಿಕ್ಕಿದೆ ಸರ್. ನೀರಿನ ಉಳಿತಾಯನೂ ಆಗ್ಯದ, ನೀರಾಗಿ ಈಗ ಬ್ಯಾಸಗಿ ಬಂತು, ಬೋರ್ವೆಲ್ ಎಲ್ಲ ಒಣಗಿ ಹೋದು, ನನ್ನ ಕೃಷಿ ಕಾರ್ಯ ಮುಗೀತು ಅನ್ನೋ ಸ್ಥಿತಿಯೊಳಗೆ ನೀವಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಇದ್ರ ಜೊತೆಗೆ ಈಗ ಟೊಮೆಟೊ ಬೆಳೆ ಇನ್ನೊಂದು ಸ್ವಲ್ಪ ದಿವಸದೊಳಗೆ 8 ದಿವಸದಲ್ಲಿ 8 ದಿವಸದಲ್ಲಿ ಸ್ಟಾರ್ಟ್ ಆಗಲೆ ಕಾಯಿ ಜಾಗ 30-40-50 ತನ ಇತ್ತು ಕಾಯಿ. ಅದು 50 ತನ ಇದ್ರೆ ಅದು ಎಡೆ ಹೊಡ್ತು ಇರ್ದಲ್ರಿ, ಕೊನೆ ಎಡೆಗೆ ಸೈಡ್ ಬಿಟ್ಬಿಡದ್ರಂತ ಕಾಯಿ ಬಿಟ್ಟು ಅದಕ್ಕೆ ನೀರು ಸತ್ ಮತ್ತು ಅದನ್ನ ಡಗ್ಗಿ ಮ್ಯಾಗ ಹಾಕಿಬಿಟ್ಟಿನ್ರಿ ಡ್ರಿಪ್ಪನ್ನು. ಅದು ತಂಪಿರ್ತದ, ಒಡ್ಡಿರ್ತದೆ, ಒಡ್ಡೆಲ್ಲ ಕಂಪ್ಲೀಟ್ ತಂಪಿರ್ತು ಬಿಡ್ತಾರೆ. ಅದು ತಂಪಿದ್ದಾಗ ಸೈಡ್ ಒಬ್ಬ ಮ್ಯಾಗ ಕುಂದಿರ್ತಾರೆ, ಅದು ಮುಚ್ಚಿಕೊಂಡು ಕುಂತು ಬಿಡ್ತಾರ್ರಿ. ಅದು ಕಾಯಿನಲ್ಲ, ಏನೇನು ಆಗಲ್ರಿ. ಈಗ ಕಟಾವು ಯಾವಾಗಿನಿಂದ ಶುರು ಮಾಡೋರು? ಕಟಾವು ನೋಡ್ರಿ, ಇದು 1 ಅಥವಾ 2 ಸ್ಟಾರ್ಟ್ ಆಗುತ್ತೆ ರೀ. ಇನ್ನು ಈ ಕಟಾವು ಅಂತೂ ಮಾಡ್ತೀರಿ, ಇದರ ಜೊತೆಗೆ ಭಾಳ ದೊಡ್ಡ ಸಂಗತಿ ಅಂತಂದ್ರೆ ನೀವು ಬೆಳೆದಿರೋ ಬೆಳೆಗಳಿಗೆ ಮಾರುಕಟ್ಟೆ. ಮಾರುಕಟ್ಟೆ ನೀವು ನಿಮ್ಮ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮೂರಲ್ಲಿ ಇವ್ರದ ವ್ಯಾನ್ಗಳದವಲ್ರಿ, ತೊಗೊಂಡು ಪ್ರತಿ ದಿವಸ ನಾವು ಹೋಗ್ತಾವ್ರಿ ಮಾರ್ಕೆಟ್, ಗಂಗಾವತಿ ಮಾರ್ಕೆಟು ಮತ್ತು ತಾವರಗಿರಿ ಕನಗಿರಿ ಅಂತ ದಿವಸ ಹೋಗ್ತಾವ್ರಿ. ತೋಟಕ್ಕೆ ಬಂದು ತಾವ ನಾವೆಲ್ಲ ಅರ್ದು ಎಲ್ಲ ಪ್ಯಾಕ್ ಮಾಡಿದ್ರೆ ತಾವ ತೊಗೊಂಡೋಗಿ ತಮ್ಮ ಪಟ್ಟಿ ಗಿಟ್ಟಿ ಎಲ್ಲ ತೊಗೊಂಬಂದು ಇದು ಮಾಡಿಕೊಡ್ತಾರೆ. ಪೇಮೆಂಟ್ ಹೆಂಗೆ ಮಾಡ್ತಾರೆ? ಪೇಮೆಂಟ್ ಅವ್ರ ಪಟ್ಟಿ ಅವ್ರಿಗೆ ಕೊಡ್ತಾರಲ್ರಿ, ಆಗ ಒಂದು ಸವಾಲ್ ಮಾಡ್ತಾರ್ರಿ. ಸವಾಲ್ ಮಾಡಿದ ನಂತರ ನಮ್ಗೆ ಪೇಮೆಂಟ್ ಕಟ್ ಕಳಿಸ್ತಾರ್ರಿ. ನಮ್ದು ಅವಸರ ಐತಂತ ಫೋನ್ ಮಾಡಿದ್ರೆ ಸಾಕ್ರಿ, ಕೊಟ್ಟು ಕಳಿಸ್ತಾರೆ. ಕೊಡ್ಲಿಕ್ಕೂ ಬಾಕ್ಸ್ ಗಿಕ್ಸ್ ಕಳಿಸಿರ್ತಾರೆ, ನೆರನೇ ಟೈಮಿಗೆ ಹೋದಾಗ ನಾವು ತೊಗೊಂಬರ್ಬೋದು ರೀ. ಅದಕ್ಕೇನು ಅನುಕೂಲ ಐತೈತ್ರಿ, ಅವಾಗ ಮಾರಾಟಕ್ಕೇನು ಅನುಕೂಲ ಐತಿ. ಯಾಕಂದ್ರೆ ಸವಾಲದವ್ರಿ ಕನಗಿರಿ ತಾವರಗಿರಿ, ತಾವರಗಿರಿನು ವಾರದಲ್ಲಿ 3 ಸಲ ಆಗ್ತೈತ್ರಿ, ಬಿಟ್ಟು ಇಲ್ಲಿ 3 ಸಲ ಆಗ ಒಟ್ಟು 6 ಟೈಮ್ ಐತ್ರಿ. ಪ್ರತಿ ದಿವಸ ಮಾರ್ಕೆಟ್ ಅಂತ ನಾವು ಗಂಗಾವತಿ ಅಂತ ಪ್ರತಿ ದಿವಸ ಐತೆ, ಸೋಮವಾರ ಒಂದೇ ಸಿರೋದಲ್ಲ ಕನಗಿರಿ ಇರತೈತ್ರಿ. ಅಂದ್ರೆ ಪ್ರತಿ ದಿವಸ ಮಾರ್ಕೆಟ್ಗೆ ಹೋಗ್ಬೇಕಾಗ್ತದೆ? ಹೋಗ್ತೀವಿ ಅಥವಾ ಇಲ್ಲ ರೀ, ಪ್ರತಿ ದಿವಸ ರೀ. ನೀವು 4 ಎಕರೆ ಅಲ್ರಿ, 1/2 ಎಕರೆ ಹರಿಬೇಕಾದ್ರೆ ಕಡ್ರಿ, ನಾವು ಮಾರ್ಕೆಟ್ಗೆ ಕಳಿಸ್ಬಿಡೋದ್ರಿ. ಅದು ಒತ್ತಮ್ಮನ ಕಡೆ ಇರ್ತದೆ, ತಂಪತ್ನಾಗರೆ ಜಾಸ್ತಿ ಅದನ್ನ, ಯಾಕಂದ್ರೆ ಚೈತನ್ಯ ಇರ್ತೈತೆ. ಮರು ದಿವಸ ನೀವು ಕನಗಿರಿ ತವರಿಗೆ ಅಂದ್ರೆ ಮುಂಜಾನೆ ಇರ್ತೀವಿ ನಾವು. ಸಮೀಪರ 10-9:30 ಸ್ಟಾರ್ಟ್ ಆಗ್ತಿರ್ತದೆ. ಮುಂಜಾನೆ ನಡ್ಬಿಟ್ರೆ ಚೈತನ್ಯ ಇರ್ತದೆ ರೀ, ಪಟ ಪಟ ವ್ಯಾಪಾರ ಆಗ್ತಾವೆ. ಈಗ ನಾವು ಸಾಯಂಕಾಲ ಬಿಸಿಲಾಗಿರೋದು ಮರದಿಸ್ ತೊಗೊಂಡು ಹೋದಾಗ ಡಿಮ್ ಆದಾಗ 50-100 ಕಡಿಮೆ ಆಗ್ತದೆ. ಮುಂಜಾನೆ ಆರಾಮರಿಯೋದು ತೊಗೊಂಡು ಹೋಗೋದು ಕೊಡೋದು. ಸುಮಾರು ಈ 4 ಎಕರೆಯಲ್ಲಿ ಎಷ್ಟು ಇಳುವರಿ ಆಗ್ಬೋದು ಅಂದ್ಕೊಂಡಿರಿ ಅಂದಾಜು? ಈ 2 ಎಕರೆ ರೀ ಸರ್, 2 ಎಕರೆಯಲ್ಲಿ ಕನಿಷ್ಠ ಅಂದ್ರೆ 1 ಎಕರೆಗೆ 2 ಲಕ್ಷ ರೂಪಾಯಿ ಬರಬಹುದು ಅಂತ ನನಗೆ ಅಂಜಾ ತಿಳಿದಿನಿ. ಈ 100 ರೂಪಾಯಿ ಬಾಕ್ಸ್ ಸಿಕ್ತ ಸಾಕ್ರದು ಸಿಕ್ತಂತ ನನಗೆ ಅಂಜಾದ್ ವರ್ಷ ಹಿಂಗ ಮಾಡ್ತಿದ್ರಿ ನಾನು ರೀ, ಹೋದ ವರ್ಷ ಅಂತ ನನಗೆ ಕೈ ಕೊಡ್ತಿ, ಈ ವರ್ಷ ಅಂತ ನನಗೆ ಆರಾಮ ನಾ ತೆಗಿಬೋದು ಅಂತ ನನಗೆ ಭರಸೆ ಐತಿ, ನಿರೀಕ್ಷೆ ಅದು, ನಿರೀಕ್ಷೆ ಐತೆ. ಅದು ಬಾಳ್ಲಾರ್ದಾಗ ನೋಡಿಕೊಂಡು ರೋಗ ಬರ್ಬೇಕಂದ್ರೆ ನಾವು ಎಣ್ಣೆ ಹೊಡೆದ್ಮೇಲೆ ಬಿಡ್ರದು. ಯಾವ ರೈತರು ಈಗ ಎಷ್ಟೋ ಮುಂದೆ ನಮ್ಮ ರೈತರು ನೋಡಿನಲ್ಲಿ ರೋಗ ಬಂತಂತ ಎಣ್ಣೆ ಅದು ದೊಡ್ಡ ದೊಡ್ಡ ಅಂತ ಎಣ್ಣೆ ತಂದು ಹೊಡೆದಪ್ಪ ಅಂದ್ರೆ ಯಾಕದ್ದು ಮುದ್ರಿಬಿಡ್ತೈತಿ, ಒಳ್ಳೆ ಆಗಲ್ಲ. ಇದ್ದದ್ದು ಎಷ್ಟಿದ್ದಷ್ಟ ದಪ್ಪ ಇದ್ದದ್ದು ಕಾಯಿಸಿದಾಗ ಒಂದು ರೋಗ ಬಂದ್ರೆ ಸಣ್ಣ ಆಗಿಬಿಡ್ತದ. ನಾವು ಯಾವ ರೋಗ ಇದು ಎಣ್ಣೆ ಇದು ಜೀವಾಮೃತ ಅಂಥದ್ದು ಬಿಟ್ಕೊಂಡು ಯಾವುದೋ ಒಂದು ತಪ್ಪಲ ತಡಿಮಿರ್ತಾವಲ್ರಿ ಉಸಲಂಗಿ ಗಿಸಲಂಗಿ ಅಂಥದ್ದು ತಗೊಂಡು ಹೊಡೆದು ಬಿಟ್ಟಪ್ಪ ಅಂದ್ರೆ ಅದು ರೋಗನ ಬರೋದಿಲ್ಲ ಏನಿಲ್ಲ ಅಂತ ಜೀವಾಮೃತ ಸತ್ತೆ ಹೊಡಿಬೋದ್ರ ಅದ. ಹಂಗೈತಿ, ಹಿಂಗಾಗಿ ಯಾವುದೇ ಕ್ರಿಮಿನಾಶಕಗಳನ್ನು ನೀವು ಬಳಸಿದ್ರೆ ಕೆಟ್ಟ ಹೋಗ್ತಾರೆ ಈ ಟೈಮ್ನಲ್ಲಿ ರೀ, ರೇಟಾಗ ಬರೋದು ಒಟ್ಟದ ಗಿಡನ ಬಾಧೆ ಆಗಿಬಿಡ್ತಾರೆ. ಯಾಕಂದ್ರೆ ನಾವು ಹಿಂದೆ ಕಳೆ ಕಾಲದ ಮಂದಿ ತಿಂತಿರ್ತಾರೆ ರೊಟ್ಟಿ, ಒಮ್ಮೆ ಅನ್ನಪನ ತಿಂದು ರೋಗ ಬಂದು ಇದಾಗ್ತಾರಲ್ಲ, ಹಿಂಗೆ ಆಗ್ಬಿಡ್ತಾರೆ. ಅದಕ್ಕೆ ಈಗ ಏನು ಮಾಡ್ಬಾರ್ದಕ್ಕೆ, ಸರ್ಕಾರಿ ಗೊಬ್ಬರ ನಾವು ಬಳಸಿದ್ರೆ ಇವು ಹೆಣ್ಣಿಡ್ತಾವಲ್ರಿ ಆ್ಯಂಡ್ ಇವು ಬರ್ತಾವಲ್ರಿ ಮೊನಕಟ ಪಾಪ್ಸೋ ಇವು ಹೊಡೆದ್ರು ಹೇಗಲ್ರಿ. ಹೀಗಾಗಿ ಕ್ರಿಮಿನಾಶಕಗಳನ್ನು ಬಳಸದೆ ಜೀವಾಮೃತದಿಂದಲೇ ನೀವು ನಿಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋತಾ ಬರ್ಲಿಕ್ಕತ್ತಿರಿ. ಹ್ಞೂ ಸರ್. ಇದ್ರ ಜೊತೆಗೆ ಬಹಳ ದೊಡ್ಡ ವಿಷಯ ಅಂತಂದ್ರೆ ಬೇಸಿಗೆ ಕಾಲದೊಳಗೆ ನೀರು ನೀರನ್ನೇ ಸದ್ಬಳಕೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಅದನ್ನ ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀರಿ. 4 ಎಕರೆಗೆ ಡ್ರಿಪ್ ಇರಿಗೇಷನ್ ಹಾಕೊಂಡಿದ್ದೀನಿ, ಅದರ ಲಾಭ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಿಮ್ಮ ಕೈಯಿಂದನೇ ಮತ್ತೆ ಇನ್ನೊಂದು 2 ಎಕರೆಗೆ ಡ್ರಿಪ್ ಇರಿಗೇಷನ್ ತೊಗರಿ ಅಂತ ತೊಗರಿ ಬರ್ತಾ ಸರ್ ರಾಯಚೂರು ಮಾರ್ಕೆಟ್ನಾಗ ಐತೆ ಅಂತ ಅದು ತಗೊಂಡು ಬಂದು ಡ್ರಿಪ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡಿ ತೊಗರಿಗೆ ಅದನ್ನ ಪ್ರಯೋಗ ಮಾಡ್ಬೇಕು ಅಂತ ಮಾಡೇನ್ರಿ. ಈ ಜೂನ್ ತಿಂಗಳದಾಗ ಮಾಡ್ಬಿಡ್ತೀನಿ, ಮಳೆಗಾಲ ಅದ್ರೊಳಗೆ ಬಿತ್ತಪ್ಪನ್ನು ಮಾಡಿ ಅದನ್ನು ಬೆಳಿ ಒಟ್ಟ ತೊಗರಿ ಬೆಳಿ ಬೆಳಿಬೇಕು. ಅದಿ ತೊಗರಿ 2.5 ಹಾಕೋದು 6 ಎಕರೆ. ತುಂಬಾ ಸಂತೋಷ ಮಾರುತಿ, ಇದುವರೆಗೆ ನಿಮ್ಮ ವಿಭಿನ್ನ ಕೃಷಿ ಚಟುವಟಿಕೆಗಳ ಬಗ್ಗೆ ಅದ್ರ ಜೊತೆಗೆ ವಿಶೇಷತರವಾಗಿ ಈ ಬೇಸಿಗೆ ಕಾಲದಲ್ಲಿ ನೀರನ್ನ ಮಿತವಾಗಿ ಬಳಸಿ ಯಾವ ರೀತಿ ನಿಮ್ಮ ಬೆಳೆಯನ್ನ ನಿಮ್ಮ ಟೊಮೆಟೊ ಬೆಳೆಯನ್ನ ನೀವು ರಕ್ಷಿಸಿಕೊಂಡು ಬರ್ತಾ ಇದ್ದೀರಿ ಮತ್ತು ಅದರಿಂದ ಯಾವ ರೀತಿ ಉತ್ತಮ ಇಳುವರಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಿತವಾದ ನೀರಿನ ಬಳಕೆ ಜೊತೆಗೆ ಕೃಷಿ ಕುರಿತು ಮಾರುತಿ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಕಲ್ಲಂಗಡಿ ಹಣ್ಣಿನ ಆವಕ ಆರಂಭ ಆಯ್ತಂದ್ರೆ ಅದು ಬೇಸಿಗೆ ಕಾಲದ ಮುನ್ಸೂಚನೆ. ಬೇಸಿಗೆ ಕಾಲದಲ್ಲಿ ದೊರೆಯುವ ಪ್ರಮುಖ ಹಣ್ಣುಗಳಲ್ಲಿ ಸೌತೆಕಾಯಿ ಜಾತಿಗೆ ಸೇರಿದ ಕಲ್ಲಂಗಡಿ ಹಣ್ಣು ಪ್ರಮುಖವಾದುದು. ಅಬಾಲ ವೃದ್ಧರಾದಿಯಾಗಿ ಎಲ್ಲ ವಯೋಮಾನದವರು ಇಷ್ಟಪಡುವ ರಸಭರಿತ ಸಿಹಿಯಾದ ತಂಪುಕಾರಿ ಹಣ್ಣು ಇದಾಗಿದ್ದು, ಕಲ್ಲಂಗಡಿ, ಕರ್ಬೂಜ, ಕಲಿಂದ, ಕಾಳಿಂದಿ ಎಂಬ ಹಲವಾರು ಹೆಸರುಗಳಲ್ಲಿ ಭಾರತದಾದ್ಯಂತ ಜನಪ್ರಿಯವಾಗಿದೆ. ಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೆಯಲ್ಪಡುವ ಇದರ ಉಗಮ ಸ್ಥಾನ ಈಜಿಪ್ತ್. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಈ ಹಣ್ಣು ದಾಹವನ್ನು ತಣಿಸುವುದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಲಾಭದಾಯಕ. ಯುನೈಟೆಡ್ ಸ್ಟೇಟ್ಸ್ನ ಕೃಷಿ ವಿಭಾಗದವರು ಕೈಗೊಂಡ ಅಧ್ಯಯನದ ಪ್ರಕಾರ ಪ್ರತಿ 100 ಗ್ರಾಂ ಕಲ್ಲಂಗಡಿ ಹಣ್ಣಿನ ತಿರುಳಿನಲ್ಲಿ 127 kJ ಶಕ್ತಿಯು ಅಡಕವಾಗಿದ್ದು ಸರಾಸರಿ ಶೇಕಡ 92% ತೇವಾಂಶವನ್ನು ಹೊಂದಿದೆ. ಇದರೊಂದಿಗೆ ಶರ್ಕರ ಪಿಷ್ಟಗಳು, ಸಸಾರಜನಕ, ನಾರು ಹಾಗೂ ಕೊಬ್ಬಿನ ಅಂಶಗಳನ್ನು ಹೊಂದಿದ್ದು ಆರೋಗ್ಯದಾಯಕ ಫಲವಾಗಿದೆ. ದೇಹದ ಆರೋಗ್ಯಕರ ಕಾರ್ಯಚಟುವಟಿಕೆಗಳಲ್ಲಿ ಅವಶ್ಯವಾದ ಜೀವಸತ್ವಗಳು ಹಾಗೂ ಖನಿಜಾಂಶಗಳನ್ನು ಯಥೇಚ್ಛವಾಗಿ ಹೊಂದಿರುವ ಕಲ್ಲಂಗಡಿಯು ಸತ್ವಯುತವಾಗಿದ್ದು ತಂಪುಕಾರಿ ಹಣ್ಣಾಗಿದೆ. ಕಲ್ಲಂಗಡಿ ಹಣ್ಣು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಹೃದಯ ಹಾಗೂ ಕಿಡ್ನಿ, ಕರುಳು ಮತ್ತು ಮೂತ್ರ ಸಂಬಂಧಿ ರೋಗಗಳಿಗೆ ಪರಿಣಾಮಕಾರಿ ಔಷಧಿಯಾಗಿದೆ. ಇದರಲ್ಲಿ ವಿದ್ಯುತ್ ವಾಹಕಗಳು ಅಧಿಕವಾಗಿರುವ ಕಾರಣದಿಂದಾಗಿ ದಾಹವನ್ನು ನಿವಾರಿಸಿ ದೇಹವನ್ನು ತಂಪಾಗಿಸಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಅತ್ಯಮೂಲ್ಯವಾಗಿರುವ ಈ ತಂಪು ಹಣ್ಣು ಇದಾಗಿರುವ ಕಾರಣ ಸಂಸ್ಕರಣೆ ಯೋಗ್ಯವಾಗಿದೆ. ಎಲ್ಲ ವರ್ಗದ ಜನರು ಎಲ್ಲ ಕಾಲದಲ್ಲಿಯೂ ಬಯಸುವ ಹಣ್ಣು ಇದಾಗಿರುವ ಕಾರಣ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ವಿಪುಲ ಅವಕಾಶಗಳಿವೆ. ಅತಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ತರುವ ಗೃಹೋದ್ಯಮವಾಗಿ ಇದನ್ನು ಅಳವಡಿಸಿಕೊಳ್ಳಬಹುದಾಗಿದ್ದು ಕಲ್ಲಂಗಡಿ ಹಣ್ಣಿನ ಸಂಸ್ಕರಿತ ಉತ್ಪನ್ನಗಳನ್ನು ಸೂಕ್ತ ಪ್ರಚಾರಗೊಳಿಸಬಹುದಾಗಿದೆ. ಇದರೊಂದಿಗೆ ಕಲ್ಲಂಗಡಿ ಬೆಳೆಯುವ ರೈತರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ತಂದು ಮಾರಾಟ ಮಾಡಿದಲ್ಲಿ ಸ್ಪರ್ಧಾತ್ಮಕ ಪೈಪೋಟಿಯೊಂದಿಗೆ ಗುಣಮಟ್ಟಕ್ಕೆ ಅನುಗುಣವಾಗಿ ಅಧಿಕ ಲಾಭಗಳಿಸಲು ಸಾಧ್ಯ ಇದೆ.